ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50.25. ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ ಆಮೇಲೆ ತಜ್ಞ ಮಾಡಿದಾಗ ಚಿಯಾ ಬೆಳೆಯ ಉತ್ಪಾದನೆ ಬಗ್ಗೆ ಚೇತನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರುಪ್ರಸಾರ, ಆಮೇಲೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ಕೊನೆಗೆ ಶ್ರೀಮಂತ ಡೊಂಗರಗಾಂವ್ ಮತ್ತ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡರೂ ಸಹಿತ ಶುಭ್ರ ಬಿಸಿಲಿನ ವಾತಾವರಣ ಹೆಚ್ಚಾಗಿರಬಹುದು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಗ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ತಜ್ಞಾಣೆಯೊಳಗೆ ಚಿಯಾ ಬೆಳೆಯ ಉತ್ಪಾದನೆ ಬಗ್ಗೆ ಚೇತನ್ ಅವರೊಡನೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಮೂಡಿಬರ್ತದ. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ರೈತ ಬಂದರೆ ಪ್ರತಿ ವರ್ಷ ಕೆಲವೊಂದು ಹೊಸ ಹೊಸ ಬೆಳೆಗಳು ಬರ್ತಿರ್ತವ, ಅಂತಂದ್ರೆ ಬೆಳೆಗಳು ಪರಿಚಯ ಆಗ್ತಾ ಇರ್ತದೆ, ಬಹಳ ಜನ ಬೆಳೀತಿರ್ತಾರ. ಇತ್ತೀಚೆಗೆ ಒಂದು ಚರ್ಚೆಯಲ್ಲಿರುವಂತಹ ಬೆಳೆ ಅಂತಂದ್ರೆ ಚಿಯಾ ಅಂತೇಳಿ. ನಮ್ಮ ಭಾಗದಲ್ಲೂ ಸಹಿತ ಕೆಲವೊಬ್ಬ ರೈತರು ಬೆಳೆದಾರ, ಬೆಳೀಲಿತ್ತಾರ. ಈ ಬೆಳೆ ಏನು, ಹೆಂಗ ಬೆಳಿಬಹುದು, ಹೆಂಗ ಉಪಯೋಗ ಮಾಡ್ತಾರೆ ಇದು ಎಷ್ಟು ಇಳುವರಿ ಕೊಡ್ತದ ಅಂತೇಳಿ ಎಲ್ಲ ಮಾಹಿತಿ ಮಾಡಿಕೊಡ್ಲಿಕ್ಕೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಜೇವರ್ಗಿ ತಾಲೂಕು ರದ್ದೆವಾಡಿಗೆ ಒಳಗಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಚೇತನ್ ಅವರು ಅದರ ಅವರನ್ನ ಮಾತಾಡಿಸಿ ಮಾಹಿತಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ ನಮಸ್ಕಾರ ಚೇತನ್ ಅವರ. ನಮಸ್ಕಾರ ಸರ್. ಸರಿ, ಈ ಚಿಯಾ ಬೆಳೆ ಏನದಲ್ಲ ಇತ್ತೀಚೆಗೆ ನಾವು ಬಹಳಷ್ಟು ಕೇಳಿತೀವಿ ನಮ್ಮ ಪ್ರದೇಶದಲ್ಲಿ ಸಹಿತ. ಈ ಚಿಯಾ ಬೆಳೆ ಏನು, ಎಲ್ಲಿಂದ ಶುರುವಾಯಿತು, ಆಮೇಲೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೆಳೀಲಿತಾರ, ಮತ್ತೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಇದನ್ನ ಬೆಳೆದಾರ ಬೆಳೀಲಿತಾರ ಅಂತ ಏನಾದ್ರು ಸಂಕ್ಷಿಪ್ತವಾಗಿ ಮಾಹಿತಿ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್? ಮೊದಲಿಗೆ ಎಲ್ಲ ರೈತರು ಬಂದವರಿಗೆ ನನ್ನ ನಮಸ್ಕಾರ. ಇವತ್ತಿನ ದಿವಸ ಏನಿದೆ ಅಂತಂದ್ರೆ, ಈ ಚಿಯಾ ಬೆಳೆ ಆಧುನಿಕ ಬೆಳೆ ಬರ್ತಕ್ಕಂತ ಬೆಳೆ, ಈ ನಮ್ಮ ದೇಶದಲ್ಲಿ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ಈ ಟೆಫ್ ಗ್ರಾಸ್, ಚಿಯಾ ಮತ್ತೆ ಕ್ವಿನೋವಾ ಇಂತ ಈ ಮೂರು ಬೆಳೆಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ಬೆಳೀತಾ ಇದೀವಿ. ಇದು ಯಾವ ತರ ಅಂತಂದ್ರೆ, ನಮ್ಮ ಈ ರಾಗಿ, ನವಣೆ, ಬರಗು, ಆರ್ಕ ಇದೇ ತರದಲ್ಲಿ ಇದನ್ನು ಚಿಯಾನು ಒಂದು ಬೆಳೆ, ಏನು ಕಿರುಧಾನ್ಯ ಅಲ್ಲಿ ಆಫ್ರಿಕಾ ಖಂಡದಲ್ಲಿ ಮತ್ತೆ ಇದರಲ್ಲೆಲ್ಲ ಇದೊಂದು ಕಿರುಧಾನ್ಯವಾಗಿ ಬೆಳೀತಾ ಇದಾರೆ ಸರ್. ಇದು ಮಧ್ಯ ಅಮೆರಿಕ ಮೂಲದಿಂದ ಬಂದಿರತಕ್ಕಂಥದ್ದು. ಆಮೇಲೆ ಇದು ನಮ್ ಇದನ್ನ ನಾವು ಸೈಂಟಿಫಿಕ್ ಆಗಿ ಸಾಲ್ವಿಯಾ ಹಿಸ್ಪಾನಿಕಾ ಅಂತೀವಿ. ಆನಂತರ ಇದು ನಮ್ಮ ಜಾತಿ ಅಂತಂದ್ರೆ ಈ ನಮ್ಮ ತುಳಸಿ ಮತ್ತೆ ಪುದೀನ ಜಾತಿಗೆ ಸೇರಿದ್ದು ಸರ್. ಇದು ನೋಡೋದಕ್ಕೆ ಅದೇ ತರನೇ ಕಾಣುತ್ತೆ ಸರ್. ಇದು ಹೂ ಬಿಟ್ಟಾಗ ನೀವು ತುಳಸಿನೇ ಅನ್ಕೋಬೇಕು, ಅದೇ ತರ ಇತ್ತು. ಹಂಗೆ ಕಾಣಿಸ್ತದೆ ನಮಗೆ, ಹಂಗೆ ಕಾಣುತ್ತೆ ಸರ್. ಆಮೇಲೆ ಇದು ಮುಖ್ಯವಾಗಿ ಏನು ಅಂತಂದ್ರೆ, ಇದು ಹೆಚ್ಚಾಗಿ ಒಮೆಗಾ 3 ಅನ್ನೋ ಕೊಬ್ಬಿನ ಅಂಶ ಇರ್ತದೆ ಸರ್ ಇದರಲ್ಲಿ. ಅದಕ್ಕೋಸ್ಕರ ಇದನ್ನ ಇದು ಸಿಗೋದು ಯಾವ್ದ್ರಿಂದ ಅಂತಂದ್ರೆ, ಒಂದು ಮೀನಿಂದ ಸಿಗ್ತದೆ, ಇಲ್ಲ ಅಂತಂದ್ರೆ ನಮ್ಮ ಸ್ಯಾಫ್ಲವರ್ ಕುಸುಬಿ ಅಂತೀವಲ್ಲ ಸರ್, ಕುಸುಬಿ ಎಣ್ಣೆಯಿಂದ ಬಹಳ ತುಂಬಾ ಕಡಿಮೆ ಅಂಶದಲ್ಲಿ ಮತ್ತೆ ಕಡಿಮೆ ಬೆಳೆಗಳಲ್ಲಿ ಈ ತರ ಸಿಗುತ್ತೆ ಸರ್. ಇದು ಅಗಸಿಯಲ್ಲೂ ಸಿಗುತ್ತಲ್ಲ ಸರ್, ಇದು ಒಮೆಗಾ 3 ಅಗಸಿನಲ್ಲೂ ಸಿಗುತ್ತೆ ಸರ್. ಆದ್ರೆ ಪ್ರಮಾಣ ಕಡಿಮೆ ಇರುತ್ತೆ ಸರ್ ಇದಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಇದರಲ್ಲಿ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ ಸರ್. ರಾಗಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 100 ಗ್ರಾಂನಷ್ಟು ಇನ್ನೂ ಹೆಚ್ಚಿಗೆ. ಅಂದ್ರೆ ಈಗ ಇದರಲ್ಲಿ 486 ಕಿಲೋ ಕ್ಯಾಲರಿ ಇದ್ರೆ ರಾಗಿನಲ್ಲಿ ಬರೀ 328 ಇರುತ್ತೆ. ಇದರಲ್ಲಿ ಮತ್ತೆ ಶರ್ಕರ ಪಿಷ್ಟ ಅಂತ ಹೇಳ್ತಿದ್ರು, ಕಾರ್ಬೋಹೈಡ್ರೇಟ್ಸ್, ಇದು ರಾಗಿನಲ್ಲಿ ಜಾಸ್ತಿ ಇರ್ತದೆ, ಬಟ್ ಇದ್ರಲ್ಲಿ ಕಡಿಮೆ ಇರ್ತದೆ. ಅಂದ್ರೆ ಈ ಒಂದಕ್ಕೊಂದು ಕಿರುಧಾನ್ಯಗಳು ಎಲ್ಲಾನು ಮುಖ್ಯ ಅಂತ ಸರ್ ನಮ್ ಜೀವ ಇದರಲ್ಲಿ ಜೀವನದಲ್ಲಿ. ಹಂಗಂದ್ರೆ ಈ ಚಿಯಾ ನಾವು ಯಾವ ರೀತಿ ಉಪಯೋಗ ಮಾಡಬೇಕು, ನಮ್ಮ ದೇಹಕ್ಕೆ ಹೆಂಗ ಅದು ಸೇರಿಸ್ಕೊಳ್ಬೇಕಂದ್ರೆ? ಇದನ್ನ ನಾವು ಪುಡಿ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಈಗ ನಾವು ಬೇರೆ ಅಕ್ಕಿ ಇರ್ಬೋದು ಏನಿರ್ಬೋದು ಅದ್ರ ಜೊತೆ ಕಲ್ಸ್ಕೊಂಡು ಮಾಡ್ಬೋದು ಸರ್. ಇದು ಅನ್ನ ತರ ಮಾಡ್ಕೊಂಡು ಊಟ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದೇನ್ ಸರ್? ಮತ್ತೆ ರೊಟ್ಟಿ ಮಾಡಕ್ ಆಗಲ್ಲ ಸರ್, ಇದು ಜಿಗಿ ಬಹಳ ಇರ್ತದೆ ಸರ್. ಒಂದು ನಮಗೆ ರೊಟ್ಟಿ ಆಯ್ತು ಅಂತಂದ್ರೆ ಸರಿಯಾಗಿ ಆಗೋದಿಲ್ಲ ಸರ್. ಇದು ಅಂದ್ರೆ ಹಿಟ್ಟು ಮಾಡ್ಕೊಂಡು ಅಥವಾ ಅಕ್ಕಿಯೊಳಗೆ ಸೇರಿಸಿ ಮಾಡ್ಬೇಕಂತ. ಅದ್ರೊಳಗೆ ಸೇರ್ಸ್ ಮಾಡ್ಬೋದು ಸರ್, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದನ್ನ ಪುಡಿ ಮಾಡ್ಬಿಟ್ಟು ಒಂದು ಗ್ಲಾಸ್ ಹಾಲಲ್ಲೋ ಅಥವಾ ಬಿಸಿ ನೀರಲ್ಲಿ ಕಲಸಿ ಹಾಗೆ ಖಾಲಿ ಹೊಟ್ಟೆಗೆ ತಗೊಂಡ್ರಿ ಸರ್. ಇದನ್ನ ನಮಗೆ ಪಚನ ಶಕ್ತಿ, ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ಸರ್, ನಾರು ಪದಾರ್ಥ ಅಂತ ಹೇಳ್ತೀವಿ ಸರ್. ನಾವ್ ಈ ಬಾಳೆಹಣ್ಣು ತಿನ್ನೋದು ಪಚನ ಆಗ್ಬೇಕಂತ, ನಾರಿನ ಅಂಶ ಇರ್ತದೆ. ಅದೇ ತರದಲ್ಲಿ ಇದ್ರಲ್ಲೂ ಅಷ್ಟೇ ಸರ್, ನಾರು ಪದಾರ್ಥ ತುಂಬಾ ಜಾಸ್ತಿ ಇರುತ್ತೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. 34.4 ಗ್ರಾಂ ಅಂದ್ರೆ ಇದಕ್ಕಿಂತ ಜಾಸ್ತಿ, 5-foldable 6-foldable ಅಂತೀವಲ್ಲ ಸರ್, ಅಷ್ಟರ ಮಟ್ಟವರೆಗೂ ಇದರಲ್ಲಿ ನಾರು ಪದಾರ್ಥ ಇರುತ್ತದೆ. ಅದಕ್ಕೆ ನಾವು ಏನೇ ಊಟ ಮಾಡಿದ್ರು, ಈಗಿನ ಜೀವನ ಶೈಲಿ ನೋಡಿದಾಗ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ಪಿಜ್ಜಾ, ಬರ್ಗರ್ಸ್, ಫಾಸ್ಟ್ ಫುಡ್, ಬ್ರೆಡ್, ಫಾಸ್ಟ್ ಫುಡ್, ಸ್ನಾಕ್ಸ್, ನೂಡಲ್ಸ್ ಹಿಂಗ್ ಹೋಗ್ತಿದ್ದೀವಿ ಸರ್. ಇದರಲ್ಲಿ ಯಾವ್ದೇ ತರ ನಾರಿನಂಶ ಇರೋದಿಲ್ಲ. ಇಂಥ ಸಮಯದಲ್ಲಿ ಇದನ್ನ ನಮ್ಮ ಏನು ಕಾರ್ಪೊರೇಟ್ ಆಗಿರ್ಬೋದು ರೈತರನ್ನ ಬಂಡವಾಳ ಮಾಡಿಕೊಂಡು ಅದರ ಅಡ್ವಾಂಟೇಜ್ ತಗೊಂಡಿರ್ತಾರೆ, ತುಂಬಾ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಇಂಥ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸರ್ ನಮ್ಮಲ್ಲಿ. ಅಂತಂದ್ರೆ ಸರ್, ಪ್ರತಿನಿತ್ಯನೂ ನಾವು ಈ ಪುಡಿಯನ್ನ ತಗೊಳ್ಬೇಕಂತ್ರಿ? ಹೌದ್ ಸರ್, ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ತಗೊಂಡಲ್ಲಿ ನಮ್ಮ ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ. ಒಮೆಗಾ ಪ್ರೋಟೀನ್ ಇದರಿಂದ ಏನಾಗ್ತದೆ, ಇದು ನಮ್ಮ ರಕ್ತ ಸಂಚಲನ ಸುಲಭ ಮಾಡುತ್ತೆ ಸರ್. ಅದರಿಂದ ಈ ಕಾರ್ಡಿಯೋ ವ್ಯಾಸ್ಕಲ್ ಅಂತ ಹೃದಯ ಸಂಬಂಧಿ ರೋಗಗಳು, ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಸರ್ ನಮ್ಗ ರಕ್ತ ಗಟ್ಟಿ ಅದು ಬ್ಲಾಕ್ ಆಯ್ತಪ್ಪ ಅಂತಂದ್ರೆ ಆಗುತ್ತೆ. ಇದು ಬ್ಲಾಕ್ ಆಗ್ಲಾರ್ದಂಗ್ ನೋಡ್ಕೊಂತು ಸರ್, ಅದು ಒಮೆಗಾ ಪ್ರೋಟೀನ್ ಇಂದ ಸಾಧ್ಯ ಇದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಉಪಯೋಗ ಆಗಿದೆ. ಅಂದ್ರೆ ಪ್ರತಿನಿತ್ಯ ಬೆಳಿಗ್ಗೆ ನೀರು ಅಥವಾ ಹಾಲಿನಲ್ಲಿ ತಗೊಳ್ಬೇಕಂತ್ರಿ? ಹೌದು ಸರ್, ನೀರು ಅಥವಾ ಹಾಲಿನಲ್ಲಿ ತಗೋಬೇಕು. ಅಂದ್ರೆ ವಯಸ್ಸಿಗೆ ತಕ್ಕಂಗೆ ಬೇರೆ ಬೇರೆ ಅಥವಾ ಹೆಚ್ಚು ಕಡಿಮೆ ಮಾಡಕ್ಕೆ? ಸರ್ ಇದು ನಾರ್ಮಲ್ ಆಗಿ ಸಣ್ಣ ಮಕ್ಕಳಿಗೆ ಕೊಡೋಕ್ಕಿಂತ ಸಣ್ಣ ಮಕ್ಕಳಲ್ಲಿ ಆಲ್ರೆಡಿ ಪಚನ ಶಕ್ತಿ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಹರಿಯದ ವಯಸ್ಸವರಿಗೆ ಅಂತವರಿಗೆ ಇದನ್ನ ಕೊಡೋದ್ರಿಂದ ಸ್ವಲ್ಪ ಎನರ್ಜಿ ಆಯಾಸ ಕಮ್ಮಿ ಆಗುತ್ತೆ ಸರ್ ಇದರಿಂದ. ಆಮೇಲೆ ಉದ್ಯೋಗ ಸಂಬಂಧಿ ಕಾಯಿಲೆಗಳು ಅಂತಂದ್ರೆ ನಮ್ಮ ಹದಿಹರೆಯದಲ್ಲೇ ಜಾಸ್ತಿ ಸರ್. ಅದರ ನಂತರ ದಿನಗಳಲ್ಲಿ ವಯಸ್ಸಾದವರಿಗೆ ಅಂತವರಿಗೆ ಕೊಡೋದ್ರಿಂದ ಅವರ ಕಾರ್ಡಿಯೋವ್ಯಾಸ್ಕ್ಯುಲರ್ ಮಜಲ್ಸ್ ಅಂತ ಏನ್ ಹೇಳ್ತೀವಿ ಸರ್, ಅವು ಹೃದಯ ಸಂಬಂಧಿ ಮಾಂಸಖಂಡಗಳು ಎಲ್ಲಾನು ಬಲಿಷ್ಠ ಆಗ್ತವೆ, ಮತ್ತೆ ರಕ್ತ ಸಂಚಲನ ಸರಾಗವಾಗುತ್ತೆ. ಚೇತನ್, ಹಾಗಾದ್ರೆ ಇದು ಮತ್ತ ನಮ್ಮಲ್ಲಿ ಎಲ್ಲೆಲ್ಲಿ ಬೆಳೀತಾರ ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗ, ಅದ್ರ ಬಗ್ಗೆ ಅಂದ್ರೆ ಸ್ವಲ್ಪ ಹೇಳಲ್ಲ? ನಮ್ಮ ದೇಶದಲ್ಲಿ ಇದನ್ನ ಮೊದಲನೇದಾಗಿ ಅಂತಂದ್ರೆ ಗುಜರಾತ್ ಮತ್ತೆ ರಾಜಸ್ಥಾನ ಇದರಲ್ಲಿ ಬೆಳೀತಾ ಇದ್ರು ಸರ್ ಇದು. ಯಾಕಂದ್ರೆ ಇದು ತುಂಬಾ ಏನು ಅಂತಂದ್ರೆ ಬರಡು ಭೂಮಿನಲ್ಲಿ ಸಹಿತ ಬೆಳಿಬಹುದು ಇದನ್ನ, ಅಂತ ಬೆಳೆ ಇದು. ಆದ ಕಾರಣ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಮೊದಲನೇದಾಗಿ ಒಂದು ಆದಿವಾಸಿ ಕುಟುಂಬದ ಮಹಿಳೆ ಮೈಸೂರು ಜಿಲ್ಲೆಯಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಸರ್. ಇದನ್ನು ಬೆಳೆದು ತುಂಬಾನೇ ಅದನ್ನ ಮಾರಾಟನೂ ಮಾಡಿ ಒಂದು ಕಂಪನಿಗೆ ತಮ್ಮ ಏನು ಕುಟುಂಬದ ವ್ಯವಸ್ಥೆನ ಎಕನಾಮಿಕಲಿ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಸರ್. ಅವರು ಅರ್ನಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಮಾದರಿ ಇಟ್ಟುಕೊಂಡು ಈ ಬೆಳೆನ ಯಾಕೆ ನಾವು ಇನ್ನು ಇದನ್ ಮಾಡಬಾರದು ಅಂತ ಈಗ ನಮ್ಮ ಭಾಗದಲ್ಲಿ ಸಹಿತ ಧಾರವಾಡ ಮತ್ತೆ ಬಿಜಾಪುರ ಇಂಡಿ ಇಂತ ಊರುಗಳಲ್ಲಿ ಕೆಲವೊಂದು ಸಂಘಗಳು ಮಾಡ್ಕೊಂಡಿದ್ದಾರೆ ಸರ್. ಇದನ್ನ ನಮ್ಮ ಭಾಗದಲ್ಲಿ ನೀರ್ ಕಡಿಮೆ ಮತ್ತೆ ಭೂಮಿಗಳು ಅಷ್ಟು ಇದಿಲ್ಲ ಸರ್, ಬರಡು ಭೂಮಿಗಳು ಸ್ವಲ್ಪ ಜಾಸ್ತಿ. ಎಲ್ಲಿ ಬರಡು ಭೂಮಿ ಅದ ಬರಡು ಭೂಮಿಗಳಿಗೆ ಇದು ಬೆಳಿಬಹುದು? ಬೆಳಿಬಹುದು ಸರ್, ಇಳುವರಿ ಕಡಿಮೆ ಆಗುತ್ತೆ ಸರ್ ಅಷ್ಟೇ. ಬಟ್ ನಾರ್ಮಲ್ ಆಗಿ ಬೆಳೆದಾಗ ಇದು ಬರ್ತಕ್ಕಿಂತ ಇಳುವರಿ ಅರ್ಧದಷ್ಟು ಕಮ್ಮಿ ಆಗುತ್ತೆ, ಬಟ್ ಬರುತ್ತೆ ಸರ್ ಇಳುವರಿ. ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಎಲ್ಲೆಲ್ಲಿ ಬೆಳೀತಾರ ಅಂತ ಏನಾದ್ರು ಮಾಹಿತಿ ಅದಂತ? ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸರ್ ಗುಲ್ಬರ್ಗದಲ್ಲಿ ಈಗ ಶುರು ಮಾಡಿದ ಸರ್, ನಮ್ಮ ಕೋನೈಪರ್ಗ ಗ್ರಾಮದಲ್ಲಿ ರೈತರು. ಅಲ್ಲಿಂದ ಈಗ ಮತ್ತೆ ಬೇರೆ ಕಡೆ ಪಸರಿಸ್ತಾ ಇದೆ ಸರ್. ಈಗ ಅಫ್ಜಲ್ಪುರ ಮತ್ತೆ ನಮ್ಮ ಈ ಹರವಾಳ ಅಂತೇಳಿ ದೇವರ್ಗಿ ತಾಲೂಕಲ್ಲಿ ಅಲ್ಲೆಲ್ಲಾನು ಈಗ ಬೀಜ ತಗೊಂಡೋಗಿ ರೈತರು ಮಾಡ್ತಾ ಇದಾರೆ ಸರ್ ಅವ್ರ ಹತ್ರನೆ. ಇದಕ್ಕೆ ಒಂದ್ ಎಕರೆ ಇದನ್ನು 500 ಗ್ರಾಮ್ಗಳಷ್ಟು ಬೀಜ ಬೇಕಾಗುತ್ತೆ ಸರ್. ನಮ್ಗೆ ಸ್ವಲ್ಪ 20 ಕೆಜಿ ಮರಳು ಜೊತೆ ಬೆರೆಸ್ಬೇಕು ಸರ್ ಇದನ್ನ 500 ಗ್ರಾಮ್ ಇದನ್ನ. ಮತ್ತೆ ಅದ್ರ ಜೊತೆ ಮಿಶ್ರ ಮಾಡ್ಕೊಂಡು ಈ ನಾವು ಹೆಂಗೆ ಇದನ್ನ ಸಾಸಿವೆ ಬಿತ್ತೀವಲ್ಲ ಸರ್, ಅದೇ ತರಾನೆ ಬಿತ್ಕೊಂಡು ಹೋಗ್ಬೇಕು ಸರ್. ಇದು 1.5 ಅಡಿ ಸಾಲಿಂದ ಸಾಲಿಗೆ ಅಂತರ ಇಡಬೇಕು ಸರ್ ಇದಕ್ಕೆ. ಸರ್ ಗಿಡದಿಂದ ಗಿಡಕ್ಕೆ ನಾವು ಅದಾದ ನಂತರ ಒಂದು 1/2 ಅಡಿಯಷ್ಟು ಡಿಫ್ರೆನ್ಸ್ ಇಟ್ಕೊಂಡು ನೋಡ್ಬೇಕು ಸರ್ ಯಥೇಚ್ಛವಾಗಿ ಬರೋದಕ್ಕೋಸ್ಕರ. ಸರ್ ಅಂದ್ರೆ ಸೀಸನ್ ಯಾವಾಗ ಅಂದ್ರೆ ಯಾವಾಗ ಯಾವಾಗ ನಾವು ಬಿತ್ತಬಹುದು? ಇದು ನೀರಾವರಿ ಇದ್ದವರು ಯಾವ್ದೇ ಸೀಸನ್ ಅಲ್ಲಾದ್ರೂ ಮಾಡ್ಬೋದು ಸರ್. ಆದ್ರೆ ಇದು ಉಪಯುಕ್ತ ಬೆಳೆಗಳನ್ನ ಬೆಳೆದು ನಂತರ ಬೆಳೆಗಳು ಅಂದ್ರೆ ಈ ತೊಗರಿ ಇತ್ತು ತೊಗರಿ ಬೆಳೆದು ಮುಂದಿನ ಬೆಳೆಗೆ ಏನ್ ಮಾಡ್ಬೇಕಪ್ಪ ಅಂತ ಇರ್ತಾರೆ. ಜೋಳ ಹಾಕ್ತಿರ್ತಾರೆ ಕೆಲವೊಂದ್ಸರಿ ಹಸಿ ಕಡಿಮೆ ಆಗ್ಬಿಡುತ್ತೆ, ಹಸಿ ಹೋದಾಗ ಏನ್ ಮಾಡ್ಬೇಕು ಅಂತ ಇರ್ತಾರೆ ಸರ್. ಇದು ಅಂತ ಟೈಮಲ್ಲಿ ಇಂಥ ಬೆಳೆನ ಹಾಕ್ಬೋದು ಸರ್. ಇದು ನೀರಾವರಿ ಅಲ್ಲದವ್ರಿಗೆ ಅಂದ್ರೆ ಮಳೆ ಆಶ್ರಿತ ಭೂಮಿಗಳಿಗೆ ಇದು ಚಳಿಗಾಲ ಸೂಕ್ತ ಸರ್. ಇವರಿಗೆ ಈ ನೀರಾವರಿ ಇದ್ದವರಿಗೆ ಕಡು ಬೇಸಿಗೆನಲ್ಲಿ ಬೇರೆ ಯಾವ್ದು ಬರೋದಿಲ್ಲ ಸರ್. ಇಲ್ಲಿ ಈ ಮೆಣಸಿನ್ಕಾಯಿ ಹಾಕಿರೋ ಮುಟ್ರ ರೋಗ ಜಾಸ್ತಿ, ಟೊಮೊಟೊ ಹಾಕಿರೋ ಹೂ ಉದುರುತ್ತೆ, ಇಂತಹ ಪ್ರಾಬ್ಲಮ್ ಇದ್ದಾಗ ಇವ್ರು ಈ ಬೆಳೆನ ಆಯ್ಕೆ ಮಾಡ್ಬೋದು ಸರ್. ಬರೀ ಕನಿಷ್ಠ ನೀರು, ಈ ಒಳ ನೀರು ಹೋಗುತ್ತೆ 1 ತಿಂಗಳಿಗೆ ಅಂದಾಗ ಅಂತವ್ರು ಈ ಬೆಳೆನ ಆಯ್ಕೆ ಮಾಡ್ಬೋದು ಸರ್. ಇದು ಬೇಸಿಗೆನಲ್ಲೂ ಚೆನ್ನಾಗಿ ಬರುತ್ತೆ ಸರ್. ಸರ್ ಆಗಲೇ ಹೇಳಿದ್ರೆ ನೀವು ತುಳಸಿ ಹಂಗ ನೋಡ್ಲಿಕ್ಕೆ ಇರ್ತದ ಕಾಣಿಸ್ತದ ಅಂತ ಹೇಳಿ, ಅಂದ್ರೆ ಎಷ್ಟು ಎತ್ತರ ಬೆಳೀತದ ಮತ್ತೆ ಬಿತ್ತಿದ ಮೇಲೆ ಎಷ್ಟು ದಿನಕ್ಕೆ ರಾಶಿ ಆಗ್ತಂತ್ರಿ? ಸರ್ ಈಗ ನಾವು ನೋಡಿದ ಪ್ರಕಾರ ನಮ್ಮ ರೈತರು ಹೇಳಿದ ಪ್ರಕಾರ ಸರ್ ಇದು ನಮ್ಮ ಭಾಗದಲ್ಲಿ ಮಳೆಗಾಲದಲ್ಲಿ ಬೆಳೆದಾಗ ಇದು ಹೈಟ್ ನಮ್ಮ 5 ರಿಂದ 6 ಅಡಿಗಳಷ್ಟು ಹೈಟ್ ಬಂದಿದೆ ಸರ್ ಇದು. ಆ ನಂತರ 1 ತಿಂಗಳಷ್ಟು ಹೆಚ್ಚುವರಿ ಆಗಿದೆ ಸರ್. ಅಂದ್ರೆ ಸಾಮಾನ್ಯವಾಗಿ ಇದು 3 ತಿಂಗಳವರೆಗೆ ಬೆಳೆ ಸರ್, 3 ತಿಂಗಳ ಬೆಳೆ. ಆದ್ರೆ ಇವರು ಮಳೆ ಆಶ್ರಿತದಲ್ಲಿ ಬೆಳೆದಾಗ ಮಳೆಗಾಲದಲ್ಲಿ ಬೆಳೆದಾಗ ಇದು 1 ತಿಂಗಳ ಅಂದ್ರೆ 4 ತಿಂಗಳವರೆಗೂ ಹೆಚ್ಚಾಗಿದೆ ಸರ್ ಇದ್ರದ್ದು ಅವಧಿ. ಅದು ಒಂದು ಸರ್. ಬೇಸಿಗೆ ಕಾಲದಲ್ಲಿ ಬೆಳೆದಾಯ್ತು ಅಂತಂದ್ರೆ ಇದು 3 ತಿಂಗಳಿಗೆನೆ ನಾವು ಕಟಾವ್ ಆಗುತ್ತೆ ಸರ್. ಇದು ಸಮತ್ತಿನ ಇದು ಹೊಸ ಬೆಳೆ ಇರೋದ್ರಿಂದ ಕಟಾವ್ ಹೆಂಗ್ ಮಾಡಬೇಕು, ರಾಶಿ ಹೆಂಗ್ ಮಾಡ್ಬೇಕಂತ್ರಿ? ಸರ್ ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ 70 ದಿನಕ್ಕೆ ಕಟಾವಿಗೆ ಬರುತ್ತೆ ಸರ್ ಇದು ಕಂಪ್ಲೀಟ್ ಆಗಿ. ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ತೊಗರಿ ಹೆಂಗ್ ಬರ್ತದಪ್ಪ ಅಂದ್ರೆ ಎಲ್ಲ ಎಲ್ಲಿ ಉದುರ್ತಿರ್ತದ ಕಾಯಿ ಗಟ್ಟಾಗಿ ನೋಡ್ತೀವಿ ಇದು ಗೊತ್ತಾಗ್ತಾರ. ಇದ್ರೊಳಗೆ ಹೆಂಗಂತಂದ್ರೆ ಈಗ ತುಳಸಿದ ಮೇಲೆ ಬೀಜ ಒಣಗ್ತಾವ್ ನೋಡ್ರಿ ಸರ್ ಹೆಂಗ, ಅದ್ರಂಗ ಇದ್ರಲ್ಲೂ ಅಷ್ಟೇ ಎಲ್ಲಾ ಹೂ ಉದುರಿಸಿ ಒಣಕುವಂತ ಬರ್ತದೆ ಸರ್ ಒಂದ್ ಸೈಡ್. ಯಾವಾಗ ಎಲ್ಲಾ ಹೂ ಉದುರ್ತಾವೆ ಅವಾಗ ಇದನ್ನ ಕಟಾವ್ ಮಾಡ್ಬೇಕು ಅಂತೇಳಿ ಅದ್ರದ್ದು ಸಿಗ್ನಲ್ ತೋರ್ಸ್ದಂಗ್ ಸರ್ ಇದು. ಆ ಟೈಮಿಗೆ ನಾವು ಉದುರಿಸಿ ಏನ್ ಮಾಡ್ಬೇಕು, ರಾಶಿ ಮಿಷಿನ್ ಹಾಕ್ಬೇಕ ಸರ್ ಒಣಗಿಸಿ ಕಂಪ್ಲೀಟ್ ಒಣಗಿಸಿ. ಆಮೇಲೆ ಇದನ್ನ ಬಿಸಿಲು ಇದ್ದ ಟೈಮಿಗೆ ಕಟಾವ್ ಮಾಡ್ಬರ್ತಾರೆ. ಯಾಕಂದ್ರೆ ಈಗ ತುಳಸಿ ಬೀಜ ಹಿಂಗ ಅಲ್ಲಾಡ್ಸಿ ಹೆಂಗ್ ಉದುರ್ತಾವ್ ನೋಡ್ರಿ ಸರ್, ಹಂಗೆ ಉದುರು ಹೋಗ್ಬಿಡ್ತಾವ್ರಿ. ಒಂದ್ ತಂಪಾದ ಟೈಮ್ನಾಗ ಬೆಳಗಿನ ಟೈಮ್ನಾಗ ಕಟಾವ್ ಮಾಡಿ 10 ಗಂಟೆ ಒಳಗಡೆನೆ ಆದ್ಮೇಲೆ 4ರ ನಂತರ ಕಟಾವ್ ಮಾಡಿದ್ರೆ ನಮಗೇನು ಬೀಜ ಉದುರೋದು ಕಡಿಮೆ ಆಗುತ್ತೆ ಸರ್. ಮತ್ತೆ ರಾಶಿ ಮಿಷನ್ ಗೆನು ಬಿಸಿಲಿದ್ದ ಟೈಮ್ಗೆ ಹಾಕ್ಬೋದು ಸರ್. ಅಂತಂದ್ರೆ ಈಗ ಮಾರುಕಟ್ಟೆನೆ ಸ್ವಲ್ಪ ಸಮಸ್ಯೆ ಅಂತ ಅಂದಂಗ ಐತೆ. ಎಲ್ಲ ನಾವೇ ಒಂದ್ ನೆಟ್ವರ್ಕ್ ಮಾಡ್ಕೊಂಡು ನಮ್ಮ ರೈತರು ಅದು ಸಂಘ ಮಾಡ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ್ರಿ? ಹೌದು ಸರ್, ಈಗ ಇಲ್ಲ ಈಗಾಗ್ಲೇ ಇರತಕ್ಕಂತ ಸಂಘಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಸರ್ ಇವರು ಮಾರಾಟ ಮಾಡಬಹುದು ಸರ್. ನಮ್ಮಲ್ಲಿ ಈಗ ಕಡಿಮೆ ಇದೆ, ನಮ್ಮ ಗುಲ್ಬರ್ಗದಲ್ಲೇನೆ ಆಸಕ್ತ ರೈತರು ಬಂದ್ರು ಅಂತಂದ್ರೆ ಇವ್ರದೇ ಒಂದು ಸಂಘ ಮಾಡಿ ಅವರಿಗೆ ಕನೆಕ್ಟ್ ಮಾಡ್ಕೊಳ್ಳೋಂತ ವ್ಯವಸ್ಥೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ಕೊಡ್ತದೆ ಸರ್. ಅಂದ್ರೆ ತಾವು ಒಂದು ಕೊಂಡಿಯಾಗಿ ಪ್ರಯತ್ನ ಮಾಡಿದ್ರೆ ಮಾರಾಟ ಮಾಡೋದಕ್ಕೂ ಖಂಡಿತವಾಗಿ ಒಂದು ನೆರವು ಕೊಡ್ತಾರಂದಂಗಾಯ್ತು ಸರ್. ಅಂದ್ರೆ ಇಳುವರಿ ಎಷ್ಟು ಬರ್ತದೆ ಅಂತಂದ್ರೆ ಸರ್ ಅದಕ್ಕೆ? ಹಾ, ಇದು ಮಳೆಗಾಲದಲ್ಲಿ ಬೆಳೆದಾಗ ನಮಗೆ 3.5 ಕ್ವಿಂಟಾಲ್ ತನಕ ಬರ್ತದೆ ಸರ್. ಬಟ್ ಚಳಿಗಾಲ ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆದ್ರೆ ಇದು 3 ಕ್ವಿಂಟಾಲ್ ಸಾಮಾನ್ಯವಾಗಿ ಎಂತ ಅತಿ ಕಡಿಮೆ ಫಲವತ್ತತೆ ಇರತಕ್ಕಂತ ಭೂಮಿ ಆದ್ರೂ 2.5-3 ಕ್ವಿಂಟಾಲ್ ವರೆಗೂ ಬರುತ್ತೆ ಸರ್. ಹೆಚ್ಚು ಫಲವತ್ತತೆ ಇರತಕ್ಕಂತ ಭೂಮಿಯಲ್ಲಿ ಬೆಳೆದ್ರೆ 4-5 ಕ್ವಿಂಟಾಲ್ ವರೆಗೂ ನಾವು ಇದನ್ನ ಊಹಿಸಬಹುದು ಸರ್. ಮತ್ತೆ ಸದ್ಯ ಒಂದು ಮಾರುಕಟ್ಟೆ ರೇಟು ಎಷ್ಟದಂತ ಏನರ ಹೇಳಬಹುದು ಸರ್? ಹಾ ಸರ್, ಈಗಿನ ಪ್ರಕಾರ ನೋಡಿದಾಗ ನಾವು ಸಂಘಗಳಿಗೆ ನಾನು ಮಾತಾಡಿದಾಗ ಕಂಪನಿಗಳು ಸಂಘಗಳು ಮಿನಿಮಮ್ ಅವರು 10,000 ವರೆಗೂ ತಗೊಂಡಿದ್ದಾರೆ ಪ್ರತಿ ಕ್ವಿಂಟಾಲ್ಗೆ ದರ. ಆ ನಂತರ ಹೆಚ್ಚಾಗಿ ಹೆಚ್ಚನ ಹೆಚ್ಚು ಅಂದ್ರೆ ಬೇಡಿಕೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಹೋಯ್ತಪ್ಪ ಅಂತಂದ್ರೆ 15,000 ಮಾರಾಟ ಮಾಡಿದಾರೆ ಸರ್ ಪ್ರತಿ ಕ್ವಿಂಟಾಲ್ಗೆ. ಅಲ್ಲ ಚೇತನ್, ಈಗ 3 ಕ್ವಿಂಟಾಲ್ ಇಳುವರಿ ಬಂತು ಅಂತಂದ್ರೆ 10,000 ಅಂದ್ರೆ 30,000 ರೂಪಾಯಿ ಆಗುತ್ತೆ. ಹೌದು. ಮತ್ ಖರ್ಚು ಅಂತೂ ಏನಿಲ್ಲ, ಯಾಕಂತಂದ್ರೆ ಇದೇ ಒಂದು ಔಷಧಿ ಬೆಳೆ ಇರೋದ್ರಿಂದ ಕೀಟ ರೋಗಗಳ ಬಾಧೆನು ಅಷ್ಟಾಗಿ ಇರ್ಲಿಕ್ಕಿಲ್ಲ. ಹೌದು ಸರ್, ದನ ಕೂಡ ತಿನ್ನಲ್ಲ ಸರ್. ಅಂತಂದ್ರೆ ಖರ್ಚು ಕಡಿಮೆ ಒಳ್ಳೆ ಇಳುವರಿ ಬರ್ತದೆ ಅಂತಂದ್ರೆ ನಮ್ಮ ರೈತರು ಹೊಸ ಬೆಳೆ ಬೆಳಿಲಿಕ್ಕೆ ಒಂದು ಸ್ವಲ್ಪ ಪ್ರಮಾಣದಾಗ ಹಾಕಿ ಲಾಭದಾಯಕತೆಯನ್ನ ನೋಡಿಕೊಂಡು ಮತ್ತೆ ಒಂದು ಹೆಚ್ಚಿನ ಪ್ರದೇಶದೊಳಗೆ ವಿಸ್ತರಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಮಾಡಬಹುದು ಖಂಡಿತವಾಗಿ. ಆಮೇಲೆ ಇದಕ್ಕೆ ದುಂಬಾಲು ಬಿದ್ದು ಚೆನ್ನಾಗಿ ಫಲವತ್ತತೆ ಇರತಕ್ಕಂತ ಭೂಮಿನಲ್ಲಿ ಬೆಳೆಯೋದ್ರಿಂದ ಯಾವುದೇ ತರದ ಲಾಭ ಇಲ್ಲ ಸರ್. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಗ್ಲಟ್ ಅಂತ ಹೇಳ್ತೀವಿ ಸರ್ ನಾವು. ಅಂದ್ರೆ ಈಗ ಈರುಳ್ಳಿ ಜಾಸ್ತಿ ರೇಟ್ ಆದಾಗ ಎಲ್ಲಾ ರೈತರು ಬೆಳೀತಾರೆ, ಒಂದೇ ಸರಿ ಈರುಳ್ಳಿ ಬರ್ತದೆ, ಅವಾಗ ಮಾರ್ಕೆಟ್ ಅಲ್ಲಿ ರೇಟ್ ಬಿದ್ದು ಹೋಗುತ್ತೆ. ಅದೇ ತರನು ಈ ಬೆಳೆಗೆ ಆಗ್ಬಾರ್ದು ಅಂತಂದ್ರೆ ಯಾರಿಗೆ ಆಗೋದಿಲ್ಲ ಅಂದ್ರೆ ಈ ಬೆಳೆನೆ ಬೆಳೆಯಕ್ ಆಗೋದಿಲ್ಲ ಬೇರೆ ಯಾವ್ದು ಅಂತಂದಾಗ ರೆಗ್ಯುಲರ್ ಆಗಿರ್ತಕ್ಕಂಥ ಅಂತವ್ರು ಈ ಬೆಳೆನೆ ಆರಿಸ್ಕೊಂಡಲ್ಲಿ ನಾವು ಇದ್ರ ರೇಟ್ ಅನ್ನ ಮತ್ತೆ ಏನು ಇದು ಡಿಮ್ಯಾಂಡ್ ಇದೆ ಹಂಗೆ ಉಳಿಸ್ಕೊಂಡು ಹೋಗ್ಬೋದು ಸರ್. ರೈತ ಬಂದ್ರೆ ಇಲ್ಲಿ ತನಕ ಚೇತನ್ ಅವರು ಚಿಯಾ ಬೆಳೆ ಏನು ಹೊಸದ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಎಲ್ಲಿ ಮಾರಾಟ ಮಾಡಬೇಕು ಹೆಂಗ ಅಂತಂದ್ರ ಅವ್ರ ಫೋನ್ ನಂಬರ್ ನ ಕೇಳ್ತೀನಿ, ಫೋನ್ ನಂಬರ್ ತಗೊಂಡು ನೀವು ಮಾತಾಡಬಹುದು ಸರ್. ತಮ್ಮ ನಂಬರ್ ಹೇಳ್ತಾರೆ 8080737575 8547 ರೈತ ಬಂದ್ರೆ ಚೇತನ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 8073758547 ಈ ಮೊಬೈಲ್ ನಂಬರ್ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇದುವರೆಗೆ ಚೇತನ್ ಅವರು ಚಿಯಾ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ, ಅದಕ್ಕಾಗಿ ರೈತ ಬಂಧುವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಇಲ್ಲಿ ತನಕ ಚಿಯಾ ಬೆಳೆಯ ಉತ್ಪಾದನೆ ಬಗ್ಗೆ ಚೇತನ್ ಅವರೊಡನೆ ನಡೆಸಿದ ಸಂದರ್ಶನದ ಮರುಪ್ರಸಾರ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಇನ್ನು ಮುಂದೆ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಎರಡು ದಿನ ಆಯ್ತು, ಏನ್ ಸುದ್ದಿ? ಹೌದು, ನಾನು ಅದೇ ನೆನ್ಸಿಕೊಳ್ಳಿಗತ್ತಿದ್ದೆ. ಎಷ್ಟ್ ದಿನ ಆಯ್ತು ರಾಜಣ್ಣ ಊರಾಗ ಇದ್ದನೋ ಇಲ್ಲೋ, ಇದ್ರ ಬರವ ಇದ್ದಂಗ ಇಲ್ಲ, ಯಾಕೋ ಬಂದಿಲ್ಲ ಅಂತ ಅನ್ಕೊಳ್ಳಿಗತ್ತಿದ್ದೆ ನೋಣ. ಏನ್ ಹಿಂಗೆ ಸಂಸಾರ ಅಂತ ತಿಪ್ಪು ನೋಡುವ? ಅಯ್ಯೋ ಏನಪ್ಪ ನಿನ್ ಸಂಸಾರ, ಭಾರಿ ಆಯ್ತು ಬಿಡಪ್ಪ. ಯಾರು ಇರ್ಲ ಸಂಸಾರ ನೀವ್ ಒಬ್ಬತ್ತಿಗೆ ಅದನ್ನ ನೋಡು. ನಾ ಯಾರಿಗಿರ್ಲ ಸಂಸಾರ ಅಂದೇನು, ನನ್ನ ಸಂಸಾರ ತಿಪ್ಪಲ ಅಂತ. ಅದೇ ಎಲ್ಲಾರು ತಿಪ್ಪಲೇ ಇರ್ತಾವ ಸಂಸಾರಿಗಳು, ಯಾವ್ದು ಚಲೋ ಇರಂಗಿಲ್ಲ. ಯಾರು ನಾವು ಖುಷಿ ಇದ್ದೀವಿ ಅಂತ ಹೇಳ್ತಾರ ಹೇಳ ನೋಡೋಣ. ಅಂತಂದ್ರೆ ನಂಗೆ ಒಂದು ಉತ್ತರ ಏನ್ ಹೇಳು, ಈ ಸಂಸಾರದಾಗ ಹ್ಯಾಂಗ ನಾವು ಖುಷಿಯಿಂದ ಅಕ್ಕೋತಿರ್ಬೇಕು? ಹಾ, ಈಗ ನಾವ್ ಇದ್ದೀವಲ್ಲ ಹಿಂಗ ಇರ್ಬೇಕು. ಏನಿದ್ರು ಖುಷಿ ಖುಷಿ ಇರ್ಬೇಕು. ಸಂಸಾರದಾಗ ಎಲ್ಲಾನು ತಾಪತ್ರಯಗಳು ಇರ್ತಾವಪ್ಪ, ಅವು ಅಲ್ಲಿ ಬಿಡ್ಬಿಡ್ಬೇಕು. ಸ್ವಲ್ಪ ನಾವು ಖುಷಿಯಿಂದ ಇರ್ಬೇಕು. ಅಂದ್ರೆ ಆ ತಾಪತ್ರ ಹೆಚ್ಚಿ ಒಳಗೆ ಮುಳುಗಬಾರ್ದು, ಸುಮ್ನೆ ತಗೋಬೇಕು ಲೈಟ್ ಆಗಿ. ಏನ್ ಸಂದರ್ಭ ಇರ್ತದ, ಯಾವ ಮಾತುಗಳು ಇರ್ತಾವ ಅದ್ರ ತಕ್ಕಂಗ ಮಾತಾಡಬೇಕು, ಬಿಟ್ಟು ಬಿಡಬೇಕು. ಆಮೇಲೆ ಅದ್ರಲ್ಲಿ ಎಷ್ಟು ಸಾಧ್ಯ ಇತ್ತು ಅದಕ್ಕೆ ಪ್ರಯತ್ನ ಮಾಡಬೇಕು, ಸರಿ ಮಾಡ್ಲಿಕ್ಕೆ ತಿಳಿ ಮಾಡ್ಲಿಕ್ಕೆ. ಹೌದು, ನಾವು ಚಿಂತೆ ಮಾಡ್ಕೋತ ಕೂತ್ಕೊಂಡ್ರೆ ಏನಾಗ್ತದೆ, ಯಾವ್ದು ಸಾಲ್ವ್ ಆಗಂಗಿಲ್ಲ. ಚಿಂತೆ ಬೇರೆ, ವಿಚಾರ ಬೇರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು, ವಿಚಾರ ಮಾಡು, ವಿಚಾರ ಮಾಡು. ಏನ್ ದೊಡ್ಡ ಮಾತೇ, ಭಾರಿ ಅವಾಗ ಇಲ್ಲ ಖರೆ ನೋಡು. ಯಾಕೆಂತಂದ್ರ ಬಹಳ ಮಂದಿ ನಾವ್ ಏನ್ ಮಾಡ್ತೀವಿ, ಒಂದ್ ವಿಷಯ ಇಟ್ಟುಕೊಂಡು ಚಿಂತೆ ಮಾಡ್ತೀವಿ. ಹೌದು, ಚಿಂತೆ ಮಾಡೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗಂಗಿಲ್ಲ, ತಲಿವಜ್ಜೆ ಆಗ್ತದ, ಆಮೇಲೆ ಉತ್ಸಾಹ ಕಡಿಮೆ ಆಗ್ತದ. ಆದ್ರೊಳಗ ಏನೋ ಒಂದ್ ಕೆಲಸ ಮಾಡ್ಲಿಕ್ಕೆ ಅಲ್ಲೊಂದ್ ಎಡವಟ್ಟ ಆಗ್ತದೆ. ಆಮೇಲೆ ಅದಕ್ಕ ಬರೀ ಚಿಂತೆ ಮಾಡ್ಕೋತ ಕೂತಿವಿ ಅಂದ್ರ ದಾರಿ ಸಿಗಂಗಿಲ್ಲಪ್ಪ ಅಲ್ಲೇ. ಹೌದು, ಯಾವ್ದೋ ಒಂದ್ ವಿಚಾರ ಹಚ್ಕೊಂತಂದ್ರ ಬರೀ ಅದೇ ತಲೆಗೆ ಕೂತಿರ್ತದ, ಏನ್ ಮಾಡ್ಬೇಕು ಅದಕ್ಕಂತ ಗೊತ್ತಾಗಂಗಿಲ್ಲ, ಏನಾಗುದಿಲ್ಲ. ಅದಕ್ಕ ಶೋಭಕ್ಕ ನಾನು ಅದನ್ನ ನೋಡಿ ಚಲೋ ಒಂದ್ ಮಾತು ಹೇಳ್ದೆ. ಈಗ ನಮ್ಗೇನ ಸಮಸ್ಯೆ ಇದ್ವು ಅಂತ ಇಟ್ಕೊಂಡು, ಹೌದು, ನಮಗ್ ಬಹಳಷ್ಟು ಸಲ ಏನಾಗ್ತದೆ ಅಂತಂದ್ರ ಸಮಾಜದ ಚಿಂತೆ ಆಗ್ತದೆ. ನಾ ಇದು ವಿಷಯ ಶೋಭಕ್ಕನ್ನು ಹೇಳ್ಕೊಳ್ಳೇ ಬೇಡ, ಶೋಭಕ್ ಹೇಳ್ಕೊಂಡ್ರೆ ಏನಂತಾಳೋ ಏನೋ, ಇದು ವಿಚಾರ ಮಾಡ್ತಿರ್ತೀವಿ. ಹೌದು, ನಾಗ್ಲಿ ನೀ ಆಗ್ಲಿ ಸಾಮಾನ್ಯವಾಗಿ ಎಲ್ಲರೂ ವಿಚಾರ ಮಾಡ್ತಾರೆ. ಇಲ್ಲಿ ನನ್ಗೇನು ವಿಚಾರ ಅಂತಂದ್ರೆ ಶೋಭಕ್ಕ, ಯಾವಾಗ ಒಂದು ಸಮಸ್ಯೆ ಇದೆ ನನಗೆ, ಆ ಸಮಸ್ಯೆಗೆ ನನ್ನಿಂದ ಒಂದು ಪರಿಹಾರ ಆಗಲ್ ಹೊಂಟದ, ಒಂದು ಹಾದಿ ಸಿಗಲ್ ಹೊಂಟದ ಅಂದ್ಮೇಲೆ ಶೋಭಕ್ಕ ಅಥವಾ ಯಾರು ನನಗೆ ವಿಶ್ವಾಸಕರ ಅವ್ರ ಹತ್ರ ನಾ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗಬಹುದು ಸಿಗ್ಲಿಕ್ಕಿಲ್ಲ, ಆದ್ರೆ ಮನಸ್ಸರ ಹಲಕೆ ಆಗ್ತದೆ. ಇದು ಖರೆ ಅದು ನೋಡ, ಯಾಕಂದ್ರೆ ನಮ್ ನಮ್ಮ ವಿಚಾರಗಳೇನಂತಾರಲ್ಲ, ಒಂದೇ ತರದ ವಿಚಾರಗಳು, ಆಮೇಲೆ ಅವ್ರ ಹತ್ರ ಹೇಳ್ಕೊಂಡ್ರೆ ನನಗೆ ಏನಾದ್ರು ಸಮಾಧಾನ ಆಗ್ತದೆ ಅಂತ ಅನ್ನೋದಿರ್ತದಲ್ಲ, ಅಂತವ್ರ ಮುಂದೆ ಯಾವುದೇ ವಿಚಾರ ಇರ್ಲಪ್ಪ, ಮನೇದು ಯಾವ್ದೇ ಗಂಡ ಹೆಂಡತಿರ್ಬೋದು, ಮಕ್ಕಳದಿರ್ಬೋದು, ಸಂಸಾರದ ಏನೇ ತಾಪತ್ರ ಇರ್ಬೋದು, ಕುತ್ಕೊಂಡು ವಿಚಾರ ಮಾಡ್ಬೇಕಪ್ಪ, ಹಿಂಗಾಗ್ಲಿಕ್ಕತ್ತದ ನನಗ, ಏನ್ ಮಾಡ್ಬೇಕು ಅಂತ ತಿಳಿವಲ್ದಾಗ್ಯದ, ಅಥವಾ ಆಗ್ಲಿಕ್ಕತ್ತದ ಅಂದ್ರಾಯ್ತು, ಯಾವ ತಾವ ಮಾತುಗಳು ಬಂದೇ ಬಿಡ್ತಾವ, ಹಿಂಗ್ ಮಾಡಬಹುದು ಅಂತ ಹೇಳಿ, ಅದಕ್ಕೆ ಸರಿ ಅನ್ಸಿದ್ರೆ ಒಪ್ಕೊಳ್ಬಹುದು, ಬ್ಯಾಡ್ ಅಂದ್ರೆ ಇನ್ನೊಂದು ದಾರಿ ಕಂಡುಕೊಳ್ಬಹುದು. ಇನ್ನೊಬ್ರ ಕಡೆಯಿಂದ ಕೇಳಿದಾಗ ಏನಾಗ್ತದ ಸ್ವಲ್ಪ ನಮಗ ಹೌದು ಸಮಾಧಾನ ಸಿಗ್ತದೆ, ಸಮಾಧಾನ ಸಿಗ್ತದೆ, ಏನೋ ಒಂದು ಹಾದಿ ಸಿಗೋ ಸಾಧ್ಯತೆಗಳು ಇರ್ತವೆ. ಹೌದು ಹೌದು ಹೌದು, ಅದಕ್ಕೆ ನಾವು ಶೇರ್ ಮಾಡ್ಕೊಳ್ಳೋದು, ಇನ್ನೊಬ್ರ ಜೊತೆಗೆ ಮಾತಾಡ್ಕೊಳ್ಳೋದು, ಇದು ಬಹಳ ಮುಖ್ಯದ. ಇನ್ನೊಂದು ನನಗೆ ಏನೋ ಒಂದು ವಿಷಯ ಹೇಳ್ಬೇಕಂದ್ರೆ, ನೀ ಹೇಳೋದಕ್ಕಿಂತ ಮೊದ್ಲ ನನಗೆ ಇನ್ನೊ ಒಂದು ವಿಷಯ ಗೊತ್ತಾಗ್ಯದಪ್ಪ ಊರಾನ್ ಮಂದಿದು. ಏನ್ ಮತ್ತ ಅದಕ್ ನಿನಗ ದಾರಿ ಕೈಲಿಕತ್ತಿದ್ದೇನ, ಎಷ್ಟು ದಿನ ಆಯ್ತು ಯಾಕ ಬರವಲ್ಲಾಗ ನೀವ ಅಂತ ಹೇಳಿ ಕೆಲಸ ಹೇಳಿ ದಾರಿ ನೋಡಿದ್ದೀನಿ ಸಲುವಾಗಿ, ನನ್ನ ಸಲುವಾಗಿ ಎಲ್ಲಾರ ಸಲುವಾಗಿ ಅದ ಇದು ವಿಷಯ. ನಾನು ಒಬ್ಬಕಿಗೆ ಸಂಬಂಧಪಟ್ಟದ್ದಲ್ಲ. ಏನಂತಂದ್ರ ಈಗ ನಮ್ಮೂರಾಗ ಒಂದ್ ಏನೋ ಎರಡ್ ರಂಗ ಬಡ್ಡಿ ಕೊಡ್ತೀವಿ, ಮೂರ್ ರಂಗ ಬಡ್ಡಿ ಕೊಡ್ತೀವಿ, ಐದ್ ರಂಗ ಬಡ್ಡಿ ಕೊಡ್ತೀವಿ, ಆಮೇಲೆ ಇಂತಿಷ್ಟು ಗಿಫ್ಟ್ಗಳು ಕೊಡ್ತೀವಿ, ವಾರಕ್ಕಿಷ್ಟ ರೊಕ್ಕ ಹಾಕ್ರಿ, ಹದಿನೈದು ದಿನಕ್ಕೆ ಇಷ್ಟ ರೊಕ್ಕ, ತಿಂಗಳಿಗೆ ಇಂತಿಷ್ಟು ಅಂತನಂಗ ಹಿಂಗೇನು ಕ್ಯಾಟಗರಿ ಬೇರೆ ಬೇರೆ ಮಾಡ್ಕೊಂಡಾರಂತಪ್ಪ. ಅದು ರೊಕ್ಕ ಹಾಕಿದ್ರ ಬರ್ತಾವೋ ಹೋಗ್ತಾವೋ, ಅದ ಏನ್ ರಿಜಿಸ್ಟರ್ ಅದನೋ ಇಲ್ಲೋ, ನನಗ್ ಬೇರೆ ಅವ್ರು ಬಂದು ಕೇಳಿದ್ರಪ್ಪ ನಮ್ ಸಂಘದವ್ರು, ಹಿಂಗಿಂಗ್ ಅದರಿ ಅಕ್ಕರೆ ಹ್ಯಾಂಗ್ ಮಾಡೋಣ. ನಾ ಇನ್ನ ಹಾಕಿಲ್ಲ, ನಾ ಎಂತ ಇಂತ ಕೆಲಸ ಮಾಡ್ಲಿಕ್ ಹೋಗ್ತೀನಿ ಅಪ್ಪ, ನಾ ಮಾಡಿಲ್ಲ. ಆದ್ರೆ ಕೇಳಿದವ್ರಿಗೆ ನಾ ಹೇಳಿನಿ, ಇನ್ನ ಸ್ವಲ್ಪ ದಿನ ತಡೀರಿ, ರಾಜಣ್ಣ ಬರ್ತಾನ, ಸ್ವಲ್ಪ ಹೊರಗೆಲ್ಲ ತಿರುಗಾಡ್ಕೊಂಡು ಬಂದಿರ್ತಾನ, ಗೊತ್ತಾಗ್ತದ ವಿಷಯ, ನಮ್ ನಮಗೆ ಗೊತ್ತಾಗಂಗಿಲ್ಲ, ಹೆಣ್ಣು ಮಕ್ಕಳಿಗೆ ಅಷ್ಟು ಯಾಮಾರಿಸ್ಬಿಡ್ತಾರಪ್ಪ ಮಂದಿ. ಇದು ಬರಬ್ಬರ್ ನೋಡಿ, ಅದಕ್ಕೆ ಸ್ವಲ್ಪ ಗಂಡಸರು ಇರಲಿ ನೋಡಮ್ಮ, ಅವ್ ಏನಂತ ನೋಡ್ಕೊಂಡು ವಿಚಾರ ಮಾಡಮ್ಮ ಅಂತ ಹೇಳಿ ಕೊಡ್ಸಿನ ಅವ್ರಿಗೆ. ಶೋಭಕ್ಕ ಇದೇನದಲ್ಲ ವಿಚಾರ, ಬಹಳ ದೊಡ್ಡ ವಿಚಾರ ಇದು, ಇವತ್ತಿಂದಲ್ಲಿದು. ಹೌದು, ಬಹಳಷ್ಟು ವರ್ಷಗಳಿಂದ ಈ ರೀತಿ ಒಂದು ಸಮಸ್ಯೆಗಳು ಅಂತಂದ್ರ ರೊಕ್ಕದ ಸಂಬಂಧಪಟ್ಟ ರೊಕ್ಕಕ್ಕ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಹಾಕಿದ್ರೆ ಮುಂದೆ ನಾಲ್ಕು ವರ್ಷಕ್ಕೆ ಇಷ್ಟು ದೊಡ್ಡ ಅಮೌಂಟ್ ಬರ್ತದಲ್ಲ ಅಂತ ಅನ್ನೋ ವಿಚಾರ ಮಾಡ್ಲಿಕ್ಕತ್ತಾರ. ಹೌದಲ್ಲ, ಏನ್ ಮಾಡ್ತಾರ ಅಂತಂದ್ರ ಈಗ ದುಡ್ಡಿಗೆ ಆಮೇಲೆ ದುಡ್ಡಿನ ಜೊತೆಗೆ ಎಲ್ಲರಿಗೆ ವ್ಯಾಮೋಹ ಇರೋದ. ಹೌದು, ದುಡ್ಡು ಹೆಚ್ಚಿಗೆ ಗಳಿಸ್ಬೇಕು, ಇದು ದುಡ್ಡು ಹೆಚ್ಚಿಗೆ ಮಾಡ್ಬೇಕು, ಡಬಲ್ ಮಾಡ್ಬೇಕು ಅಂತ ಎಲ್ಲರ ಮನಸ್ಸೊಳಗದು ಇರುವಂತದ್ದು. ಆದ್ರೆ ಈ ಒಂದು ಏನ್ ಹಾದಿ ಇರ್ತಾವಲ್ಲ, ನಾವ್ ಅದಕ್ಕೆ ಹಾದಿ ಕರೆಕ್ಟ್ ಹಿಡ್ಕೋಬೇಕು. ಈಗ ಯಾವುದೇ ಒಂದು ದುಡ್ಡು ದುಡ್ಡಿಗೆ ದುಡ್ಡು ಗಳಿಸ್ಬೇಕು ಅಂತ. ಹೌದು, ಹೌದಿಲ್ಲ, ನಾವು ದುಡ್ಡು ಇಟ್ಟರೆ ಏನು ಉಪಯೋಗಿಲ್ಲ, ಅದು ದುಡ್ಡು ಇಟ್ಟರೆ ಅದು ಏನು ಎರಡಾಗಂಗಿಲ್ಲ, ಆಗೋಂಗಿಲ್ಲ, ಅದಕ್ಕೆ ದುಡಿಸಿಕೊಂಡ್ರೆ ಎರಡಾಗ್ತಾವ. ದುಡ್ಡನ್ನ ನಾವು ದುಡಿಸ್ಕೋಬೇಕು, ದುಡ್ಡನ್ನ ದುಡ್ಡು ಗಳಿಸ್ಬೇಕು ಅಂತ ಹೇಳ್ತಾರೆ. ಇದಕ್ಕ ಬಹಳಷ್ಟು ಹಾದಿ ಅವ. ಏನ ಒಂದು ನಾವು ಬ್ಯಾಂಕಿನಾಗ ಇಡಬೇಕು, ಎಫ್ ಡಿ ಮಾಡಿ ಇಟ್ಟಿರ್ತೀವಿ, ಅಥವಾ ಅಲ್ಲಿ ಇನ್ನೊಂದು ಆರ್ ಡಿ ಅಂತ ಇರ್ತದ. ಇವು ಸರಳ ಹಾದಿ ಅಂತಂದ್ರೆ ಯಾವ್ದಕ್ಕೂ ಮೋಸ ಇರೋದಿಲ್ಲ. ಪೋಸ್ಟ್ ಆಫೀಸ್ ನಾಗ ಮಾಡಬಹುದು, ಬೇರೆ ಬೇರೆ ಸ್ಕೀಮ್ಸ್ ಅದಾವ, ಆಮೇಲೆ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಬಂದವ, ಇಂಥ ಸಾಕಷ್ಟು ಅದಾವ. ಅಲ್ಲಿ ನಾವ್ ಏನಂತಂದ್ರ ಅಶೋಕ, ಎಲ್ಲಿ ರಿಸ್ಕ್ ಕಡಿಮೆ ಇರ್ತದ ಅಲ್ಲಿ ಬಡ್ಡಿ ಕಡಿಮೆ ಇರ್ತದ, ನಾವು ಮುಖ್ಯವಾಗಿ ತಿಳ್ಕೋಬೇಕು. ಓಹೋ, ಬಡ್ಡಿ ಎಲ್ಲಿ ಜಾಸ್ತಿ ಕೊಡ್ತೀವಿ ಅಂತಾರ, ಅಲ್ಲಿ ಒಂಚೂರು ಏನೋ ಮೋಸ ಅದ ಅಂತ ತಿಳ್ಕೋಬೇಕು. ಈಗ ಮ್ಯೂಚುವಲ್ ಫಂಡ್ ಇದೇನಂತಂದ್ರ ದೊಡ್ಡ ದೊಡ್ಡ ಬ್ಯಾಂಕ್ನವರು ಆಮೇಲೆ ದೊಡ್ಡ ದೊಡ್ಡ ಗೌರ್ಮೆಂಟ್ ಕಡೆಯಿಂದ ಇದು ಇರುವಂತದ್ದು ಅದಕ್ಕೆ ಒಂದು ಪರವಾನಗಿ ಕೊಟ್ಟು ನಡೆಸುವಂತ ಇದ್ರೊಳಗೂ ಸಹಿತ ಏನಂತಂದ್ರೆ ಅಲ್ಲಿ ಇದು ಹೆಚ್ಚಿರ್ತದೆ, ಬರೋ ರಿಟರ್ನ್ಸ್ ಜಾಸ್ತಿ ಇರ್ತದೆ. ಅದೇನು ಬಡ್ಡಿ ಬರೋದಾಗಲಿ ಅದೇನು ದುಡ್ಡು ಗಳಿಸ್ತಲ್ಲ ಜಾಸ್ತಿ ಇರ್ತದೆ, ಅದರಲ್ಲಿ ಮಾರ್ಕೆಟ್ ರಿಸ್ಕ್ ಇರ್ತದೆ. ಅಂದ್ರೆ ಹೇಳಿದ್ರು ಈ ಸೆನ್ಸೆಕ್ಸ್ ಮಾರ್ಕೆಟ್ ಅಂತೀವಲ್ಲ, ಅದಕ್ಕೆ ಲಿಂಕ್ಡ್ ಇರ್ತದೆ. ಮಾರ್ಕೆಟ್ ಹೆಚ್ಚಾದ್ರೆ ಅದ್ ರೇಟ್ ಹೆಚ್ಚಾಗ್ತದೆ, ಮಾರ್ಕೆಟ್ ಬಿತ್ತು ಅಂದ್ರೆ ರೇಟು ಬೀಳ್ತದೆ. ಒಮ್ಮೆ ದಡಕ್ಕ ಮಾರ್ಕೆಟ್ ಬಿತ್ತು ಹೋಯ್ತು ಪೂರನು ಹೋಗ್ಬಹುದು, ಅಥವಾ ನಾಲ್ಕನೇ ಹೋಗ್ಬಹುದು, ಎಂಟನೇ ಹೋಗ್ಬಹುದು. ಅಂದ್ರೆ ನಾ ಹೇಳೋ ಉದ್ದೇಶ ಅಂತಂದ್ರೆ ಎಲ್ಲಿ ಹೆಚ್ಚಿಗೆ ಬರ್ತದ ಅಂತ ನಾವ್ ಅಂತೀವಿ ಅಲ್ಲಿ ರಿಸ್ಕ್ ಇರೋದೆ, ಅಂದ್ರೆ ಅದು ಪಕ್ಕ ಇರೋದಿಲ್ಲ ಅಂತ. ಹಂಗ ಈ ಹಳ್ಳಿ ಒಳಗ ಆಗ್ಲಿ ದೊಡ್ಡರಾಗ್ಲಿ, ಹಳ್ಳಿ ಒಂದು ಊರೇ ಅಂತಿಲ್ಲ, ದೊಡ್ಡರಾಗೋದು ಸಮಸ್ಯೆ ಇರ್ಬೋದು. ಎಲ್ಲಿ ಹಿಂಗ ಒಂದು ಸ್ಕೀಮ್ ತೆಗಿತಾರ ನೋಡ್, ಈ ಸ್ಕೀಮ್ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಬರ್ತಾನೆ ಇರ್ತಾವ. ಹೌದೌದು ಹೌದಿಲ್ಲ, ನೆನ್ಪ್ ಮಾಡ್ಕೊನಿ. ಅದೇ ಇದು ಒಂದು, ಆಮೇಲೆ ಇನ್ನೊಂದು ಚೈನ್ ಸಿಸ್ಟಮ್ ಅಂತ ಹೇಳಿ ಬರ್ತಿರ್ತಾವ ನೋಡಪ್ಪ. ನನ್ನಲ್ಲಿಂದ ಮೂರ್ ಮಂದಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟು ದುಡ್ಡು ಬರ್ತಾವ, ಅವ್ರು ಮೂರ್ ಮಂದಿ ಮಾಡಿದ್ರೆ ಮತ್ತೆ ಡಬಲ್ ಬರ್ತದ, ಹಿಂಗ ಯಾರ್ಯಾರು ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರ ಆ ಚೈನ್ ಹಿಂದಿನವರಿಗೆಲ್ಲ ಜಾಸ್ತಿ ಜಾಸ್ತಿ ಬರ್ತಾವಂತ. ಅದು ಒಂದು ಬೇರೆ. ಈ ಒಂದೇನು ಸ್ಕೀಮ್ ಹೇಳ್ತಾರೆ, ಯಾವುದೇ ಒಂದು ಸ್ಕೀಮ್ ಇರಲಿ, ಒಂದು ಬಾಂಡಿ ಸ್ಕೀಮ್ ಇರ್ಬೋದು, ಯಾವುದೇ ಒಂದು ಸಾಮಾನು ಸ್ಕೀಮ್ ಇರ್ಬೋದು, ರೊಕ್ಕದ ಹೆಚ್ಚಾಗಿ ರೊಕ್ಕದ ಇರ್ತಾವ. ಒಂದ್ ಸಾವಿರ ಕಟ್ರಿ ತಿಂಗಳಿಗೆ, ನೀವು ಒಂದ್ ವರ್ಷ ಆದ್ಮೇಲೆ ನಿಮ್ಗೆ ಮೂರ್ ರಂಗ್ ಬಡ್ಡಿ ಸಿಗ್ತದ, ನಾಲ್ಕ ರಂಗ್ ಬಡ್ಡಿ ಸಿಗ್ತದೆ ಅಂತ ಹೇಳ್ತಿರ್ತಾರೆ. ನಾವು ಒಂದ್ ವಿಚಾರ ಮಾಡೋಕ್ ಶುಭಕ್ಕ, ನಮಗ ಬ್ಯಾಂಕಿಲಿಂದ ಎಷ್ಟು ಬಡ್ಡಿ ಸಿಗ್ತದೆ, ಇವ್ರು ಹೆಚ್ಚಿಗೆ ಬಡ್ಡಿ ಕೊಡ್ತಾರ ಅಂದ್ರೆ ಎಲ್ಲಿಂದ ಕೊಡ್ತಾರ, ಹೆಂಗ್ ಕೊಡ್ತಾರ, ಹೌದಲ್ಲ. ನಾವ್ ಸರಳ ವಿಚಾರ ಮಾಡೋದು, ಈಗ ಎಲ್ಲೋ ಒಂದ್ ಕಡೆ ನಮ್ಗೆ ರೊಕ್ಕ ಬರ್ಲಿತ್ತದ ಅಂತಂದ್ಮೇಲೆ ಅದು ಕರೆಕ್ಟ್ ಅದನ್ನ ಹೆಂಗದ. ಅಲ್ಲಪ್ಪ ಈಗ ವಿಚಾರ ಮಾಡ್ಬೇಕು ಖರೆ, ಯಾರ ಜೋಡಿ ವಿಚಾರ ಮಾಡ್ಬೇಕು, ಆ ಮಾಡೋರ ಜೋಡಿನೇ ವಿಚಾರ ಮಾಡ್ಬೇಕು. ಅಲ್ಲಿ ಏನ್ ಮಾಡೋ ಗುರ್ತೇನು, ಅವ್ರು ಹೇಳುದಿಲ್ಲ ಈಗ ಇಂತ ಒಂದ್ ಸ್ಕೀಮ್ ನಡೀತಿರ್ತ ಅಂತ ಒಂದ್ ಯಾವ್ದೊಂದು ಅಡ್ರೆಸ್ ಇಟ್ಕೋತಾರ, ಒಂದ್ ಊರಾಗ ಬರ್ತಾರ ಅಥವಾ ದೊಡ್ಡೂರ್ ಇರ್ಲಿ ಒಂದು ಬೋರ್ಡ್ ಹಾಕ್ತಾರ ಅಥವಾ ಬೋರ್ಡ್ ಹಾಕ್ಲಾರ್ದನ್ನು ಕೂಡ್ತಾರ. ನಾವು ಶೋಭಾಕ್ ಹೋಗೋಣ ರಾಜಣ್ಣ ಹೋಗುದು, ರಾಜಣ್ಣ ಹೋಗೋದು ಕಲ್ಲಕ್ ಹೋಗೋದು, ಕಲ್ಲಕ್ ಹೋಗಿರೋದ್ ಮಲ್ಲಪ್ಪ ಹೋಗೋದು, ಇದು ಶುರು ಆಗ್ಬಿಡ್ತದ ಗೌಡಿ. ಒಬ್ಬರೇ ಒಬ್ರು ಹೋಗೋದೆ, ಅವ್ರ ಏನ್ ಮಾಡ್ತಾರ ಅಂತಂದ್ರ ಒಂದ್ ಆರ್ ತಿಂಗಳ ವರ್ಷ ಅವ್ರು ಹೇಳಿದ ಪ್ರಕಾರ ಬರಬ್ಬರ್ ಮಾಡ್ತಾರೆ, ಕೊಟ್ಕೋತ ಹೋಗ್ತಾರೆ ಬರಬ್ಬರ್. ಅವ್ರು ಹೇಳಿದ ಪ್ರಕಾರ ಮಾತಿ ತಕ್ಕಂಗ ತಿಂಗಳಂದ್ರೆ ತಿಂಗಳಿಗೆ ಕರೆಕ್ಟ್ ಕೊಡ್ತಾರ, ಅವಾಗ ಏನಾಗ್ತದ ವಿಶ್ವಾಸ ಬಂದಂಗ ಆಗ್ತದೆ ವಿಶ್ವಾಸ. ಅವಾಗ ಶೋಭಾಕ್ ಏನ್ ಮಾಡ್ತಾಳ, ಒಂದು ಸಾವಿರ ಹಾಕಿದಕ್ಕೆ ಐದ್ ಸಾವಿರ. ಅವಾಗ ಶೋಭಕ್ಕನ ಜೊತೆ ಹಿಂದೆ ಬಳಗಿರ್ತಲ್ಲ, ಹೌದು ಶೋಭಕ್ ಶಾಣೆ ಅಕ್ಕಿ ಹಾಕ್ಯಾಳ ಶೋಭಕ್ ಅಂತೇಳಿ ಇನ್ನಿಂದ ಒಂದ್ ಐದತ್ತು ಮಂದಿ ತಯಾರಾಗ್ತ. ಇದು ಅವ್ರು ಕಾಯ್ತಿರ್ತಾರ ಕರೆಯದ ಏನು, ಇದು ಕಾಯ್ದಾಗ ಏನಾಗುತ್ತಂತಂದ್ರೆ ಯಾವಾಗ ಇದು ಜಮಾ ಆಗ್ತ ನೋಡು, ಒಂದ್ ರಾತ್ರಿ ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರ, ಅತಾಪತ ಏನು ಇರುತ್ತಿಲ್ಲ. ಅವಾಗ ಜನ ಏನ್ ಮಾಡ್ತಾರ, ಪೊಲೀಸ್ ಸ್ಟೇಷನ್ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ ಅಂತ ಕಂಪ್ಲೇಂಟ್ ಕೊಟ್ರೆ ನಮ್ ರೊಕ್ಕ ವಾಪಸ್ ಕೊಡ್ರಿ. ಅಲ್ಲಿ ಪೊಲೀಸರು ಏನ್ ಮಾಡ್ಬೇಕು, ಹೌದು ಕಾನೂನು ಪ್ರಕಾರ ಅವರು ಕೇಸ್ ರಿಜಿಸ್ಟರ್ ಮಾಡ್ತಾರ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು, ಅದು ಮಾಡ್ತಾರ. ನಾನು ಅದನ್ನ ಶೋಭಕ್ಕ ಎಲ್ಲಾ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಬದ್ಲಿ ನಾವ್ ರೊಕ್ಕ ಹಾಕ ಮುಂದೆ ನೋಡ್ರಿ, ನಮ್ಮ ಊರ ಈಗ ಒಂದು ಸ್ಕೀಮ್ ನಡೆದ, ಇವ್ರು ಹಿಂಗಿಂಗ್ ಮಾಡ್ಲಿತ್ತಾರೆ, ಇದ್ರ ದುಡ್ಡು ಹಾಕ್ಬೇಕಾ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹೋಗಿ ಕೇಳ್ತಾರೆ, ಹೌದಲ್ಲ ಅವರು ಹೊರಗೆ ಬರ್ತದ. ಅವರು ನಮಗೆ ಹೇಳಿದಂಗ ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕ್ಕೆ ಆಗ್ತಾನು ಆಗಂಗಿಲ್ಲ, ಅಲ್ಲಿ ಏನಿದ್ದು ಕರೆ ಹೇಳ್ಬೇಕಾಗ್ತದಲ್ಲ, ಹೌದಲ್ಲ. ಈ ಕೆಲಸ ನಾವ್ ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರ, ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸ್ ಹೋಗ್ಬಿಡುದು, ನಮ್ಗೆ ಅನ್ಯ ಆಗಿದ್ರಿ, ನಮ್ ಮೋಸ ಆಗಿದ್ರಿ, ಇಷ್ಟು ರೊಕ್ಕ ಹಾಕಿನಿ, ಐವತ್ ಲಕ್ಷ ಹಾಕಿನಿ, ಹತ್ ಸಾವಿರ ಹಾಕಿನಿ, ಲಕ್ಷ ಗಟ್ಲೆ ಹಾಕಿದ್ರಿ ಅಂತ ಅಲ್ಲ, ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕ ಮುಂದೆ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡು ಪ್ರಾಬ್ಲಮ್. ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೆಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ ನಾಲ್ಕು ಮಂದಿ ಕಲ್ತು ಪೊಲೀಸ್ ಕುಕ್ಕೋದು, ಹೌದು ಕೇಳುದು, ನೋಡ್ರಿ ಸಾಹೇಬ್ರೆ ಹಿಂಗ ನಡೆದ ನಮ್ಮೂರೊಳಗ, ಮತ್ತಿದ್ ಹೆಂಗಂತ್ರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ, ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕೆ ಸೇಫ್ ಅಂತಂದ್ರೆ ಬ್ಯಾಂಕ್ನಾಗ ಇಡೋದು ಖರೆಯಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟದವಲ್ಲಪ್ಪ. ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಹೌದು, ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ಅಂತೀವಿ ನಾವು, ಹೌದು. ಇಂತ ಬ್ಯಾಂಕ್ನ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಖರೆ ಅದ ಪೋಸ್ಟ್ ಆಫೀಸ್ನ ದುಡ್ಡು ಇಟ್ರೆ ಸರ್ಕಾರದ ಸಂಸ್ಥೆ ಅದ, ಖರೆ ಎಲ್ಲಿ ಹೋಗಂಗಿಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು. ನಮ್ಗೆ ಯಾವಾಗ ಬೇಕು ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕು ಅವಾಗ ತಗೊಳ್ಬಹುದು. ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತದವ, ಇಂತ ಸಾಕಷ್ಟು ಸ್ಕೀಮ್ಗಳದಾವ, ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ ಹತ್ತು ರೂಪಾಯಿ ಕಡಿಮೆ ಬರೋದ್ಯಾಕೆ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದೀನಿ ಬಡ್ಡಿ ಆಸೆಗೆ? ಹಾ ಹಂಗೆ ಆಗ್ತದ ಮತ್ತ, ಬಡ್ಡಿ ಆಸೆ ಗಂಟು ಕಳ್ಕೊಂಡ್ರ ಅಂತಾರಲ್ಲ ಮತ್ತ, ನೋಡಿನೇ ಅದ ಇವತ್ ಬಂದ್ರು. ಹೌದ, ಅದ ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತ ಬಡ್ಡಿ ಆಸೆಗೆ ಗಂಟು ಕಳ್ಕೊಂಡ್ರು ನಿನಗೆ ಶಾಲೆ ಅಂತಾನ? ಹೌದು ಖರೆ, ಹೌದು. ಅದ್ರೊಳಗ ಎಷ್ಟು ಅರ್ಥ ಗರ್ಭಿತ ಶಿವಕ್ಕೆ ಮಾತು, ಖರೇನೇ ಅದಪ್ಪ ಖರೆ. ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ, ಅದು ಎಕಡೆ ಹೋದ್ವು ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ಮ ಮಂದಿ. ಬಹಳ ಮಂದಿ ಅಂತ ಮಗಳು ಲಗ್ನಕ್ಕ ಅಂತ ಇಟ್ಟಿದ್ರಿ. ಹೌದು, 2 ಲಕ್ಷ, 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ. ಹಂಗೆ ಆಗ್ತದ, ಹಳ್ಳಿ ಊರಾಗಿನ ಮಂದಿ ರೊಕ್ಕನೇ ಬಾಳ ನೋಡಿರಂಗಿಲ್ಲ. ಒಮ್ಮೆ ಬರ್ತಾವ ಈಸ ಅಂತ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದಿರ್ತದ ಅವರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳದ ಅದಲ್ಲ. ಹೌದು, ನಾನು ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸೇ ಮಾಡ್ಯಾರ, ಅವರೆಲ್ಲ ಅನುಭವಿಸಿ ಅವ್ರ ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಹೌದು ಖರೆ, ಆದ್ರ ನಾವ್ ಮತ್ತೊಬ್ರಿಗೆ ಅಂದ್ ತೋರಿಸ್ತೀವಿ. ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು, ಅದನ್ನ ಆಗಲೇ ಯಾಮಾರಿಸ್ತಾರ ಅಂದ್ರ ಖರೇನೇ. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ. ಹೌದು ಹೌದು, ಅದಕ್ಕ ಇಂತ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ. ಹೌದು, ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ, ಹಂಗ ಮಾತಾಡಿರ್ತಾರ ಅವರು. ಆಸೆ ಹುಟ್ಟಿಸಿರ್ತಾರ ಅವರು, ಅವ್ರ ಹೊಟ್ಟೆಗ 108 ಹಳ್ಳ ಇಟ್ಕೊಂಡಿರ್ತಾರೆ, ಅವ್ರು ಇಟ್ಕೊಂಡಿರ್ತಾರ. ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು. ಅವ್ರು ಹಳದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿ ಹೋಗ್ಬಿಡ್ತಾರ, ಹೋಗ್ತಾರ ಅವ್ರು. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬೇಡ ಶೋಭಕ. ಹೌದಲ್ಲ, ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಕೊಂಡ್ರೆ ನೋಡು ಚಿಂತೆ ಆಗೋದಿಲ್ಲ, ನಮ್ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೆ ಅದ. ಈ ವಿಷಯದ ಬಗ್ಗೆ ನೀವ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು, ನಮ್ಮ ಹೆಣ್ಮಕ್ಳು ಏನಿರ್ತಾವ ಹಳ್ಳಿ ಹೆಣ್ಮಕ್ಳು, ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಪಗೊಳಂಗಿಲ್ಲ. ಈ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ, ಯಾಕೋ ಇಕ್ಕಿ ಅಂತ ಅನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೂ ಒಂದ್ ಮಾತು ಕೇಳದಿ ಅಂತಂದ್ರ ಬರೋಬರೇ ಆಗ್ತದ ನೋಡಲ್ಲಿ. ಮತ್ ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳಿ, ಅದಕ್ಕೆ ಹೇಳೋದು, ಅದಕ್ಕೆ ಹೇಳೋದು ನೀ ಕೇಳ್ಕೊಂಡ್ ಯಾವ್ದು ಹೆಂಗ ಅಂತ ಹೆಂಗ ಗೊತ್ತಾಗಂಗಿಲ್ಲ. ನಾನು ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ, ಹಂಗಾರ ಬರ್ಲಂಗಂದ್ರ ಆಯ್ತು, ಹೋಗ್ಬಾ ಹಂಗಾರ. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಇಲ್ಲಿ ತನಕ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ಇದೇ ಮೇ 25ರಂದು ಬೆಳಿಗ್ಗೆ 10:30 to 11:30 ಬಾನುಭೂವಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ರೈತರಿಗೆ ಗೊಬ್ಬರ ಮತ್ತು ಬೀಜ ವಿತರಣೆ ವ್ಯವಸ್ಥೆ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ರತೇಂದ್ರನಾಥ್ ಸೂಗೂರ್. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೀಜ ಮತ್ತು ಗೊಬ್ಬರ ಪೂರೈಕೆಗೆ ಕೈಗೊಂಡ ವ್ಯವಸ್ಥೆ ಹಾಗೂ ರೈತರು ಕೈಗೊಳ್ಳಬೇಕಾದ ಸಿದ್ದತೆ ಕುರಿತು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ, ಜೊತೆ ಜೊತೆಯಲಿ ನೇರ ಫೋನಿನ್ ಸಂವಾದ ಇದೇ ಮೇ 25ರಂದು ಬೆಳಿಗ್ಗೆ 10:30 to 11:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್ ಕೋರ್ಟ್ ರೋಡ್ ಕಲಬುರಗಿ. ಈಗ ಶ್ರೀಮಂತ ಡೊಂಗರಗಾಂವ್ ಮತ್ತ ಸಂಗಡಿಗರಿಂದ ಭಜನೆ ಪದ ಮೂಡಿ ಬರ್ತದ. ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಹರಿಹರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಹರಿಹರ ಶರಣರ ತಾಯಿ ಚರಣಕ ತ್ರಿಮೂರ್ತಿ ಪೂಜಿಸೋ ತ್ರಿಕಾಲಕ, ಗುರುವಿನ ಆಶೀರ್ವಾದೋ ಇದಕ್ಕ ಕುರ್ತಾ ಇಟ್ಟ ನೋಡಿ ತಾಯಿ ಪ್ರೇಮಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಹರ್ಕೆ ಮಾಡಿ ಅತ್ತಾಳನು ಮಹಾಸತಾನಕ, ಎಲ್ಲಿಂದ ಬಂದಿ ಹಿಡಿಲಿಲ್ಲ ತಾರಕ, ಹರ್ಕೆ ಮಾಡಿ ಅತ್ತಾಳ ಮಾಡಿ ಹತ್ತಾಳು ನೋ ಮಾಸ ತನಕ, ಎಲ್ಲಿಂದ ಬಂದಿದೆ ಹಿಡಿಲಿಲ್ಲ ತಾರಕ, ಅಡಿಕೆ ಮಾಡಿ ಹತ್ತಾಳು ನೋ ಮಾಸ ತನಕ, ಎಲ್ಲಿಂದ ಬಂದಿದೆ ಹಿಡಿಲಿಲ್ಲ ತಾರಕ, ಕುರ್ತ ಇಲ್ಲ ನೋಡೋವೆಂದೇನ ತನಕ, ಕುರ್ತ ಇಲ್ಲಗಾದ್ರೆ ನೀವು ಹೋಗ್ತೇ ನರ್ಕಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಮಗವ ಬೈದ ಘಾತಕ, ನಿಶದಾಗ ತಾಯಿಗೆ ಕಡದಿದ ಕಟಕ, ಕುಂಭೋಣ ಮಗವ ಬೈದ ಘಾತಕ, ನಿಶದಾಗ ತಾಯಿಗೆ ಕಡದಿದ ಕಟಕ, ದುರ್ಗೊಂಡ ಮಗವ ಬೈದ ಘಾತಕ, ನಿಶದಾಗ ತಾಯಿಗೆ ಕಡದಿದ ಕಟಕ, ದುರ್ಗೋಣ ಮಗವ ಬೈದ ಘಾತಕ, ನಿಶದಾಗ ತಾಯಿಗೆ ಕಡದಿದ ಕಟಕ, ಪತ್ರದ ಹೋಯ್ತ ರಾಜ ತಾರಕ, ರಾಜ ಪಾಠ ಪಾಸಿ ಶಿಕ್ಷಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ. ತಾಯಿ ಸತ್ತು ಮತ್ತು ತಂದೆ ಇದ್ದರೆ ಹೈರಾಣ ಬರುವುದು ಮಕ್ಕಳ ಜೀವಕ, ತಾಯಿ ಸತ್ತು ಮತ್ತು ತಂದೆ ಇದ್ದರೆ ಹೈರಾಣ ಬರುವುದು ಮಕ್ಕಳ ಜೀವಕ, ತಂದೆ ಸತ್ತು ಮತ್ತು ತಾಯಿ ನಿಂತರೆ ಬೆಲೆ ಇಲ್ಲ ನೋಡೋಣ ತಾಯಿ ಪ್ರೇಮಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಎತ್ತೆ ದೊಡಬೇಕು ತಾಯಿ ತಂದೆ ವಚನಕ, ಕರ್ತಾರ ನಡುತ್ತದು ಕೈಲಾಸ ತನಕ, ಎತ್ತೆ ದೊಡಬೇಕು ತಾಯಿ ತಂದೆ ವಚನಕ, ಕರ್ತಾರ ನಡುತ್ತದು ಕೈಲಾಸ ತನಕ, ಎತ್ತೆ ದೊಡಬೇಕು ತಾಯಿ ತಂದೆ ವಚನಕ, ಕರ್ತಾರ ನಡುವಾದ ಕೈಲಾಸ ತನಕ, ಎತ್ತೆ ದೊಡಬೇಕು ತಾಯಿ ತಂದೆ ವಚನಕ, ಕರ್ತಾರ ನಡುವಾದ ಕೈಲಾಸ ತನಕ, ತಾಯಿ ತಂದೆ ಸೇವೆ ಮಾಡಿದ ಪೊಲ್ಲೇಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ, ಮಾಡಿಕೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ಕರೆಯಲ್ಲಿ ಮೆರೆವಾದ ಕೆಳಗಿ ತಳಕ, ಹೋಗಿ ಮಾಡೋ ಮುಲ್ಲ ಮರಿಯಲ್ಲಿ ಜಳಕ, ಕರಿಯಲ್ಲ ಮೆರೆವಾದ ಕೆಳಗಿ ತಳಕ, ಹೋಗಿ ಮಾಡೋ ಮುಲ್ಲ ಮರಿಯಲ್ಲಿ ಜಳಕ, ಕರೆಯಲ್ಲಿ ಮೆರೆವಾದ ಕೆಳಗಿ ತಳಕ, ಹೋಗಿ ಮಾಡೋ ಮುಲ್ಲ ಮರಿಯಲ್ಲಿ ಜಳಕ,